ಬಂದನೋಡಿ ಗುರು ರಾಘವೇಂದ್ರ ಬಂದನೋಡಿ ಬಂದ ನೋಡಿ ಬಂದ ಬಂದ ಶ್ರೀ ರಾಘವೇಂದ್ರ ಗುರು ರಾಜಮೂರ್ತಿ ಬಂದ ಬಂದ ನೋಡಿ ಗುರು ರಾಘವೇಂದ್ರ ತುಳಸಿ ಮಾಲೆಯ ದರಿಸುತ ಬಂದ ದಂಡಕ ಮಂಡಲ ಸಿಡಿಯುತ ಬಂದ ಗೋಪಿ ಮುದ್ರೆಯಿಂದ ಪುತ ಬಂದ ಸುಂದರ ಮೂರುತಿ ನಗುತ ಬಂದ ಬಂದ ನೋಡಿ ಗುರು ರಾಘವೇಂದ್ರ ದಯಾದೃಷ್ಟಿಯ ಬೇರುತ ಬಂದ ಕರುಣಾಮೃತವನೇ ಉಣಿಸುತ ಬಂದ ಅಮೃತ ಪಾನವ ಮಾಡಿದೆ ಬಂದ ಚಾರದೆ ಸಮ್ಮುತ ಶ್ರೀ ಗುರು ಬಂದ ಬಂದ ನೋಡಿ ಗುರು ರಾಘವೇಂದ್ರ ಬಂದ.